ಇಂದಿನ ಕಿಸನವಾಣಿ ಕಾರ್ಯಕ್ರಮದಲ್ಲಿ ಕೇಳೋಣ ಸವಳು ಜವಳು ಮತ್ತು ಖರ್ಲು. ಈ ಭೂಮಿ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಸಹ ಸಂಶೋಧನಾ ಮತ್ತು ವಿಸ್ತರಣಾ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಆನಂದ್ ಮಾಸ್ತಿಹೊಳಿ ಅವರಿಂದ ಮಾಹಿತಿ. ತಜ್ಞವಾಣಿ ಆಕಾಶವಾಣಿ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸವಳು ಜವಳು ಮತ್ತು ಕರ್ಲು ಭೂಮಿ ಈ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಸಹ ಸಂಶೋಧನಾ ಮತ್ತು ವಿಸ್ತರಣಾ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಆನಂದ್ ಮಾಸ್ತಿಹೊಳಿ ಅವರಿಂದ ಮಾಹಿತಿ. ನಮಸ್ಕಾರ, ನಾನು ಡಾಕ್ಟರ್ ಆನಂದ್ ಮಾಸ್ತಿಹೊಳಿ ಅಂತ. ಈ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟದಲ್ಲಿ ಸಹ ಸಂಶೋಧನಾ ಮತ್ತು ವಿಸ್ತರಣಾ ನಿರ್ದೇಶಕನಾಗಿ ಕೆಲಸ ಮಾಡುತ್ತಿದ್ದೇನೆ. ಇವತ್ತಿನ ವಿಷಯ ಸವಳು ಮತ್ತು ಜವಳು ಭೂಮಿ ಅಥವಾ ಕರ್ಲ ಭೂಮಿ ಬಗ್ಗೆ ಒಂದಿಷ್ಟು ವಿಚಾರ ವಿನಿಮಯ ಮತ್ತು ಅದರ ಬಗ್ಗೆ ಮಾಹಿತಿ ಹಂಚಿಕೊಳ್ಳಬೇಕಂತ ಬಂದಿದ್ದೇನೆ. ತಮಗೆಲ್ಲರೂ ಗೊತ್ತೇ ಇರಬೇಕು, ಸವಳು ಮತ್ತು ಜವಳು ಭೂಮಿ ತಾವೆಲ್ಲರೂ ನೋಡಿರಬಹುದು. ಅದು ಎಲ್ಲಿ ಅಚ್ಚುಕಟ್ಟ ಪ್ರದೇಶ ಇರ್ತೈತೆ, ಹೆಚ್ಚು ನೀರಾವರಿ ಪ್ರದೇಶದಲ್ಲಿ ಇತ್ತಿತ್ತಲಾಗಿ ನಮ್ಮ ಸವಳು ಮತ್ತು ಜವಳು ಅಥವಾ ಕರ್ಲ ಭೂಮಿ ಏನಂತಲ್ಲ ಅಂತ ಒಂದು ಭೂಮಿ ಜಾಸ್ತಿ ಆಗ್ತದೆ. ಕಾರಣ ಇಷ್ಟೇ, ನಮ್ಮಲ್ಲಿ ರೈತರು ಅವ್ಯಾಹತವಾಗಿ ನೀರಿನ ಬಳಕೆ ಮಾಡೋದ್ರಿಂದ, ಮತ್ತು ಅದು ಎಲ್ಲಿ ಆಳವಾದಂತಹ ಕಪ್ಪು ಭೂಮಿ ಇರ್ತಿತ್ತಲ್ಲ, ಆಳವಾದಂತಹ ಕಪ್ಪು ಭೂಮಿಯಲ್ಲಿ ಇತ್ತಿತ್ತಲಾಗಿ ನೀರನ್ನು ಹೆಚ್ಚು ನಿಲ್ಲಿಸುವುದರಿಂದ ಭೂಮಿ ಮೇಲೆ ಅದು ಸವಳು ಮತ್ತು ಕರ್ಲ ಭೂಮಿ ಆಗುದು ಸಾಮಾನ್ಯವಾಗಿ ಕಂಡಿದೆ. ಅಂತ ಭೂಮಿಯಲ್ಲಿ ಅದು ಒಂದ್ ರೀತಿಯಂತ ವೇಸ್ಟ್ ಲ್ಯಾಂಡ್ ಆಗಿಬಿಡ್ತೈತಿ, ಯಾವುದೇ ಬೆಳೆ ಬೆಳೆದಿಲ್ಲ. ಅಂತ ಭೂಮಿಯಲ್ಲಿ ಬಂದರೂ ಸಾಮಾನ್ಯ ಇಳುವರಿ ಬಹಳಷ್ಟು ಕುಂಠಿತವಾಗಿರ್ತದೆ. ಮತ್ತೆ ತಾವು ನೋಡಿರಬಹುದು, ಯಾವುದೇ ಬೆಳೆ ಬೆಳೆದಿಲ್ಲ, ಆದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಮಾತ್ರ ಅತ್ಯಂತ ಹುಲಸಾಗಿ ಬೆಳೆದಿರ್ತದೆ. ಸೊ ಇದರರ್ಥ ನಾನು ಹೇಳುದು, ಸವಳು ಮತ್ತು ಜವಳ ಭೂಮಿ ಇದು ಮೊದಲು ಎಲ್ಲಾ ಅಚ್ಚುಕಟ್ಟ ಪ್ರದೇಶದಲ್ಲಿ ಒಳ್ಳೆ ಭೂಮಿ ಇದ್ರೂ ಸಹ ತದನಂತರ ಒಂದು 8 ಅಥವಾ 10-15 ವರ್ಷ ನೀರಾವರಿ ಬಂದ ನಂತರ ಈ ಕಪ್ಪು ನೆಲದಲ್ಲಿ ಅವೈಜ್ಞಾನಿಕವಾದಂತಹ ನೀರಾವರಿ ಪದ್ದತಿಯಿಂದ ಮುಖ್ಯವಾದಂತ ಆಗ್ತದೆ. ಈಗ ನೋಡ್ರಿ, ನಮ್ಮ ದೇಶದಲ್ಲಿ ಸುಮಾರು 6.73 ದಶಲಕ್ಷ ಹೆಕ್ಟರ್ದಷ್ಟು ಸವಳು ಮತ್ತು ಈ ಜವಳು ಕರ್ಲು ಭೂಮಿ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಸುಮಾರು ಪ್ರದೇಶ ಸವಳು ಆಗಿದೆ, ಕರ್ಲ್ ಆಗಿದೆ. ಅದು ಅಚ್ಚುಕಟ್ಟ ಪ್ರದೇಶ ಆದಂತ ಕೃಷ್ಣಾ ಕಮಾಂಡ್ ಏರಿಯಾ ಇರಬಹುದು, ಅಥವಾ ನಮ್ಮ ಘಟಪ್ರಭಾ ಕಮಾಂಡ್ ಏರಿಯಾ, ಅದು ಮಲಪ್ರಭಾ ಕಮಾಂಡ್ ಏರಿಯಾ ಇರಬಹುದು, ಎಲ್ಲಿ ಆಳವಾದಂತಹ ಕಪ್ಪು ಭೂಮಿ ಇರ್ತೈತೆ. ಮತ್ತು ಅಂತರ್ಜಲದ ಒಂದು ನೀರಿನಲ್ಲಿ ಲವಣಯುಕ್ತವಾದಂತಹ ನೀರು ಇರ್ತೈತಲ್ಲ, ಅಂತ ಪ್ರದೇಶದಲ್ಲಿ ಸವಳ ಮತ್ತು ಜವಳ ಆಗುದು ಸರ್ವೇ ಸಾಮಾನ್ಯ. ಈಗ ಸವಳ ಮತ್ತು ಜವಳ ಭೂಮಿ ಆಗಲಿಕ್ಕೆ ಪ್ರಮುಖ ಕಾರಣ ಅಂದ್ರೆ, ಮೊದಲು ಮಣ್ಣು ಯಾವ ಶಿಲೆಯಿಂದ ಆಗಿರ್ತೈತಿ ಅದು ಬಹಳ ಮುಖ್ಯ. ಅಂದ್ರೆ ನಮ್ಮ ಕೆಲವೊಂದು ಪ್ರದೇಶದಲ್ಲಿ ಮಣ್ಣು ತಯಾರಾಗಬೇಕಂತ ಸಾವಿರಾರು ವರ್ಷಗಂಟಲೆ ಬೇಕಾಗತ್ತೆ. ಬಟ್ ಆ ಪ್ರದೇಶದಲ್ಲಿ ಆ ಶಿಲೆ ಯಾವ ಶಿಲೆಯಲ್ಲಿ ಹೆಚ್ಚು ಲವಣ ಇರ್ತೈತಲ್ಲ, ಅಂತ ಶಿಲೆಯಿಂದ್ರ ಆ ಮಣ್ಣು ತಯಾರಾಗಿತ್ತಂದ್ರ ಸಾಮಾನ್ಯವಾಗಿ ಆ ಪ್ರದೇಶದಲ್ಲಿ ಲವಣಾಂಶಗಳು ಆ ಮಣ್ಣಿನಲ್ಲಿ ಇರೋದು ಸಾಮಾನ್ಯ ಸಂಗತಿ. ಮತ್ತೆ ಇನ್ನೊಂದು ಪ್ರಮುಖವಾದಂತ ಕಾರಣ ಅಂದ್ರ ನಮ್ಮ ಬೇಸಾಯ ಪದ್ಧತಿಗಳು. ಬೇಸಾಯ ಪದ್ಧತಿ ಅಂದ್ರೆ ಇಲ್ಲಿ ಗೊಬ್ಬರ ಹಾಕೋದು, ಗೊಬ್ಬರ ಅಂದ್ರೆ ಈ ಸರ್ಕಾರಿ ಗೊಬ್ಬರ. ನಾವು ಸರ್ಕಾರಿ ಗೊಬ್ಬರ ಏನ್ ಹಾಕ್ತಿಲ್ಲ, ಯೂರಿಯಾ, ಡಿಐಪಿ, ಇವೆಲ್ಲ ಕ್ಯಾಲ್ಸಿಯಂ ನೈಟ್ರೋಜನ್ ಸೋಡಿಯಂ ನೈಟ್ರೇಟು ಇಂಥವೆಲ್ಲ. ಈಗ ನಾವು ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಸ್ ಹಾಕಲಿಕ್ಕೆ ಕೆಲವೊಂದು ಗೊಬ್ಬರಗಳನ್ನ ಸರ್ಕಾರಿ ಗೊಬ್ಬರಗಳನ್ನ ನಾವು ಬಳಸ್ತಿದ್ವು. ಆ ಸರ್ಕಾರಿ ಗೊಬ್ಬರಗಳ ಮುಖಾಂತರ ಸಹ ಕೆಲವೊಂದು ಲವಣಗಳು ನಮ್ಮ ಭೂಮಿಗೆ ಸೇರಿತು, ಅದು ಒಂದು ಕಾರಣ. ಮತ್ತೆ ಇನ್ನು ಪ್ರಮುಖ ಕಾರಣ ಅಂದ್ರೆ ಈ ನೀರಾವರಿ, ನಮ್ಮ ರೈತರು ಅಳವಡಿಸಿಕೊಂಡ ನೀರಾವರಿ ಪದ್ಧತಿ. ಅಚ್ಚುಕಟ್ಟ ಪ್ರದೇಶದಲ್ಲಿ ಏನಾಗ್ತದೆ ಅಂದ್ರೆ ಹೈ ನೀರು ಬಿಡ್ತಾರೆ, ಅಂದ್ರೆ ಭೂಮಿ ಮೇಲೆ ಹೈ ನೀರು ಬಿಟ್ಟ ನಂತರ ಏನಾಗ್ತೈತಪ್ಪ ಅಂದ್ರೆ ಅದು ಕಪ್ಪು ಭೂಮಿ ಇತ್ತಂದ್ರೆ ನೀರು ನಿಲ್ಲ ಅಂತಲೇ ಆ ನೀರು ಕೆಳಗೆ ಇಂಗಿ ಅಂತರ್ಜಲ ಸೇರ್ತೈತೆ. ಅಂತರ್ಜಲದಲ್ಲಿ ಮೊದಲೇ ಅದು ಅಂತರ್ಜಲ ನಮ್ಮ ಲವಣಯುಕ್ತವಾದಂತಹ ನೀರು ಅಂತರ್ಜಲದಲ್ಲಿ ಇತ್ತಂದ್ರೆ ಆ ನೀರು ಆವಿಯ ಮುಖಾಂತರ ಮೊದಲೇ ನಾವೇನ್ ನೀರು ಹಸಿರ್ತಲ್ಲ, ಹೊಳೆ ನೀರಂತೂ ಚಲೋ ಇರ್ತದೆ, ಆದ್ರೆ ಭೂಮಿ ಚಲೋ ಇರ್ತೈತಿ, ಹೊಳೆ ನೀರು ಚಲೋ ಇರ್ತೈತಿ. ಆದ್ರೆ ನಾವು ನೀರು ಮ್ಯಾಲ ನೆಲೆಸಂತಲೇ ಮ್ಯಾಲಿನ ನೀರು ಮತ್ತು ಅಂತರ್ಜಲ ನೀರು ಕುಡ್ಕೊಳ್ತಾವ. ಸೊ ಈಗ ಬಿಸಿಲಿಗೆ ಅದು ನೀರು ಆವಿಯ ರೂಪದಲ್ಲಿ ಹೋಗ್ತಾ ಇರ್ತೈತಿ. ಮತ್ತೆ ಕೆಳಗಿನ ನೀರು ಸಹ ಹಾಗೆ ಮೇಲೆ ಬರ್ತದೆ. ನೀರಿನ ಜೊತೆಗೆ ಲವಣಗಳು ಬಂದು ಬಿಡ್ತಾವ. ಅಂದ್ರೆ ಅಂತರ್ಜಲದಲ್ಲಿ ಲವಣಯುಕ್ತವಾದಂತ ನೀರಿರ್ತೈತಿ. ಆ ನೀರಿನ ಮುಖಾಂತರ ಲವಣಗಳು ಮೇಲೆ ಬಂದು ಬಿಡ್ತಾವ. ಹಾಗಾಗಿ ಆವಿಯ ಮುಖಾಂತರ ನೀರು ಮಾತ್ರ ಆವಿಯಾಗಿ ಹೋಗ್ತದೆ. ಆದ್ರೆ ಅದ ಆ ನೀರಿನಲ್ಲಿರುವಂತಹ ಲವಣಗಳು ಭೂಮಿ ಮ್ಯಾಲ ಕೂತು ಬಿಡ್ತಾವ. ಹೀಗಾಗಿ ನಮ್ಮ ಪ್ರದೇಶ ಮೊದಲ ಫಲವತ್ತಾದಂತಹ ಭೂಮಿ ಇದ್ರೂ ಸಹ, ಒಳ್ಳೆ ಕಪ್ಪು ಭೂಮಿ ಇದ್ರೂ ಸಹ, ನಾವು ಹೊಳೆ ನೀರು ಹಾಸಿರೂ ಸಹ ಲವಣ ಯಾಕೆ ಆಗ್ತೈತೆ ಅಂದ್ರೆ ಸವಳು ಜವಳು ಮತ್ತು ಕರ್ಲು ಯಾಕೆ ಆಗ್ತೈತೆ ಅಂದ್ರೆ ಈ ಅವೈಜ್ಞಾನಿಕ ನೀರಾವರಿ ಪದ್ಧತಿ. ಅವೈಜ್ಞಾನಿಕ ಇದರ ಅರ್ಥ ಇಷ್ಟೇ, ನೀರು ನಾವು ಹಾಯಿಸಬೇಕಾರ ಬೇರಿನ ಒಂದು ರೈಸೋಸ್ಪೇರ್ ಅಂತಲ್ಲ, ಬೇರಿನ ಸುತ್ತಳ ಸುತ್ತಮುತ್ತ ಪ್ರದೇಶ ಮಾತ್ರ ತೊಯ್ಯುವಂಗ ನಾವು ನೀರು ಹಾಸಬೇಕಾದೈತಿ. ಸೊ ನೀರು ನಮ್ಮ ತೇವಾಂಶಗಳನ್ನು ಹೀರ್ಕೊಳ್ತಾವ. ನಮ್ಮ ಎಲ್ಲ ಬೆಳೆಗಳು ಬೇರುಗಳು ತೇವಾಂಶಗಳನ್ನು ಹೀರ್ಕೊಳ್ತಾವ ವಿನ ನೀರನ್ನು ಡೈರೆಕ್ಟ್ ಆಗಿ ಕುಡಿದಿಲ್ಲ. ನಾವು ಕುಡ್ದಂಗ ನೀರು ಕುಡಿದಿಲ್ಲ. ತೇವಾಂಶ ಹೇರ್ಕೊಳ್ಬೇಕಾದ್ರೆ ನಾವ ಈ ಮಣ್ಣಿನಲ್ಲಿ ದೊಡ್ಡ ರಂಧ್ರಗಳು ಇರ್ತಾವ, ಸಣ್ಣ ರಂಧ್ರಗಳು ಇರ್ತಾವ. ಅಂದ್ರೆ 50% ಗಾಳಿ ಆಡ್ತಿರ್ತೈತಿ, 50% ನೀರಿನ ಅಂಶ ಇರ್ತದೆ. ನೀರಿನ ಅಂಶ ತೇವಾಂಶ ಅದ. ಮಣ್ಣಿನಲ್ಲಿ ನೀರು ತೇವಾಂಶದ ರೂಪದಲ್ಲಿ ಹಿಡಿದಿಟ್ಟುಕೊಳ್ತಿರ್ತೇವೆ. ಅಂತ ತೇವಾಂಶಗಳನ್ನು ಮಾತ್ರ ನಮ್ಮ ಬೆಳೆಗಳು ಬೇರುಗಳ ಮುಖಾಂತರ ಹೀರ್ಕೊಂಡು ಬೆಳವಣಿಗೆಯನ್ನು ತಾವ ಅವಕ್ಕೆ ಬೆಳವಣಿಗೆಗೆ ತಗೋತಾವ ನೀರು. ಆದ್ರೆ ನಮ್ಮ ರೈತರು ಏನ್ ಮಾಡ್ತಾರ, ನೀರು ಭೂಮಿ ಮೇಲ್ಪಟ್ಟು ಒಂದು ಅಥವಾ 2 ಫೂಟ ನಿಲ್ಲಿಸಿಬಿಡ್ತಾರ. ಅದು ಈಗ ನೋಡ್ರಿ, ಇತ್ತೀಚೆಗೆ ಕಬ್ಬ ಅಚ್ಚುಕಟ್ಟಾ ಪ್ರದೇಶದಲ್ಲಿ ಕಬ್ಬ ಸಾಮಾನ್ಯವಾದಂತಹ ಬೆಳೆ ಆಗಿಬಿಟ್ಟಿದೆ, ಅದು ಏಕ ಬೆಳೆಯಾಗಿ. ಸೊ ಕಬ್ಬಿನಲ್ಲಿ ನೀವು ಮಡಿ ಮಾಡಿ ನೀರು ನಿಲ್ಲಿಸಿರಂದ್ರ ಆ ನೀರು ಇಂಗಿ ಕೆಳಗಡೆ ಹೋಗಿ ಅದು ಗ್ರೌಂಡ್ ವಾಟರ್ ಏನಂತಲ್ಲ ಅಂತರ್ಜಲದಲ್ಲಿ ನೀರನ್ನ ಮ್ಯಾಲಿನ ನೀರ ಕುಡ್ಕೋತೈತಿ. ಮ್ಯಾಲಿನ ನೀರು ಅಂತರ್ಜಲ ನೀರು ಕುಡ್ಕೋತಂದ್ರ ಬಿಸಿಲಿಗೆ ನೀರಟ್ಟ ಆವಿಯಾಗಿ ಹೋಗ್ತೈತಿ. ಕೆಳಗಿನ ಅಂತರ್ಜಲದ ನೀರು ಮ್ಯಾಲ ಬಂದು ಉಪ್ಪಿನ ಅಂಶ ಭೂಮಿ ಮ್ಯಾಲ ಕುತ್ತು ಬಿಡ್ತೈತಿ. ಸೊ ಇನ್ನೊಂದು ಸವಳು ಮತ್ತು ಕರಲ್ ಭೂಮಿ ಏನಂತಲ್ಲ ಅದ ಆಗುದು ಯಾವ ಪ್ರದೇಶ ಅಂದ್ರ ಉಷ್ಣ ಪ್ರದೇಶದಲ್ಲಿ, ಸಮಶೀತೋಷ್ಣ ಮತ್ತು ಉಷ್ಣ ಪ್ರದೇಶದಲ್ಲಿ, ಅರಿಡ್ ಅಂಡ್ ಸೆಮಿ ಅರಿಡ್ ಸಾಯಿಲ್ಸ್ ಅಂತಾರ. ಅಂತ ಪ್ರದೇಶದಲ್ಲಿ ಇದು ಆಗ್ತೈತಿ. ಅಲ್ಲಿ ಟೆಂಪರೇಚರ್ ಹೆಚ್ಚಿರಬೇಕು ಮತ್ತು ನೀರಿನ ಬಳಕೆ ಹೆಚ್ಚಿರಬೇಕು. ಅಂತ ಪ್ರದೇಶದಲ್ಲಿ ಈ ಗ್ರೌಂಡ್ ವಾಟರ್ದಲ್ಲಿ ನಮಗೆ ಲವಣಾಂಶ ಇದ್ರೆ ಇದು ಆಗುದು ಸಾಮಾನ್ಯ. ಇದು ಒಂದು ಏನು ಬೇಸಾಯ ಕ್ರಮದಿಂದ ಆಗ್ತೈತೆ. ಇನ್ನು ತಗ ಪ್ರದೇಶ ತನ ಸಾಮಾನ್ಯವಾಗಿ ನೀರು ನಿಂತಂದ್ರೆ ಅಲ್ಲಿಯೂ ಸಹ ಈ ಅಂತರ್ಜಲ ಮೇಲೆ ಬಂದು ಅಲ್ಲಿಯೂ ನೀರಿನ ಅಂಶ ಇದಾಗಿ ಅದು ಸವಳು ಮತ್ತು ಕರಲ್ ಭೂಮಿ ಜವಳ ಭೂಮಿ ಆಗುವುದು ಬಹಳ ಸಾಮಾನ್ಯ ಸಂಗತಿ ಇದು ಎಲ್ಲಿ ಅಚ್ಚುಕಟ್ಟು ಪ್ರದೇಶದಲ್ಲಿ. ಇನ್ನು ಎಲ್ಲಿ ಅಚ್ಚುಕಟ್ಟು ಪ್ರದೇಶ ಇಲ್ಲ, ಬೋರ್ ಮುಖಾಂತರ ಬಾವಿ ಮುಖಾಂತರ ನೀರು ಎಲ್ಲಿ ಹಾಸ್ತಾರಲ್ಲ ರೈತರು, ಸವಳು ಎತ್ತಂದ್ರೆ ಸವಳು ಭೂಮಿ ಆಗ್ತದೆ. ಇದು ಸಾಮಾನ್ಯ. ಬೋರ್ ನೀರು ಸವಳು ಎತ್ತಂದ್ರೆ ಪದೇ ಪದೇ ಅದೇ ನೀರನ್ನು ಉಪಯೋಗ ಮಾಡುದಂದ್ರ ಕೆಲವೊಂದು ವರ್ಷ ಆದ ನಂತರ ಅಲ್ಲಿ ಸವಳು ಭೂಮಿ ಆಗುದು ಸಾಮಾನ್ಯ. ಅಂತ ನೀರನ್ನು ನಾವೇನ್ ಮಾಡ್ಬೇಕಾದ್ರೆ ನೇರವಾಗಿ ಬಳಕೆ ಮಾಡಿದ್ರೆ ಅದನ್ನು ಡೈಲ್ಯೂಟ್ ಮಾಡಬೇಕು. ಒಳ್ಳೆ ನೀರಿನ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿ ನಾವು ಹಾಯಿಸಿದ್ರೆ ಸವಳು ಭೂಮಿ ಆಗುದು ತಪ್ಪಿಸಬಹುದು. ಇನ್ನ ಡ್ರಿಪ್ ಮಾಡೋದು ಬಹಳ ಉತ್ತಮ. ಡ್ರಿಪ್ ಮಾಡಿದ್ರು ಅಂದ್ರೆ ಎಷ್ಟು ಬೇಕೋ ಅಷ್ಟು ತಗೋತೈತೆ ಅದು ಬೆಳೆ. ಸೊ ಹೀಗಾಗಿ ಅಲ್ಲಿ ಲವಣಾಂಶ ಭೂಮಿಗೆ ಸೇರುವುದು ಕಡಿಮೆ ಆಗ್ತೈತಿ. ಸೊ ಸಾಮಾನ್ಯವಾಗಿ ಎಲ್ಲಾ ಬಾವಿ ನೀರು ಚೆನ್ನಾಗಿರ್ತಾವ, ಸವಳು ಇರುದಿಲ್ಲ. ಸವಳು ಇದ್ದು ಅಂದ್ರೆ ಅವು ನೇರವಾಗಿ ಬಳಸಬಾರದು, ಅದನ್ನು ಡೈಲ್ಯೂಟ್ ಮಾಡಿ ಒಳ್ಳೆ ನೀರಿನ ಮುಖಾಂತರ ಬಳಸುದು ಒಂದು, ಇಲ್ಲಾಂದ್ರ ಡ್ರಿಪ್ ನಾವು ಹಾಕೊಂಡು ಬಳಸುದು ಬಹಳ ಉತ್ತಮ. ಇನ್ನು ಈ ಸವಳು ಮತ್ತು ಕರ್ಲ್ ಭೂಮಿ ಅಂತ ಹೇಳ್ತೇವೆ ನಾವು. ಇದ್ರ ವ್ಯತ್ಯಾಸ ಏನು, ಸವಳು ಭೂಮಿ ಬೇರೆ ಕರ್ಲ್ ಭೂಮಿ ಬೇರೆ. ಸವಳು ಭೂಮಿ ತಾವು ನೋಡಿರ್ಬೇಕು, ಸವಳು ಭೂಮಿ ನೋಡಿದ ತಕ್ಷಣ ಮ್ಯಾಲೆ ಬೆಳ್ಳಗ ಉಪ್ಪಿನ ಅಂಶ ಕಂಡು ಬರ್ತೈತಿ. ಆಮೇಲೆ ನೀವು ನಡೆದಾಡ್ರಂದ್ರ ಅಥವಾ ಮಣ್ಣು ತಗೊಂಡು ನೀವು ಕೈಯಾಗ ಅದನ್ನ ನೋಡ್ರಂದ್ರ ಸ್ಮೂತ್ ಇರ್ತೈತಿ, ಅಷ್ಟೊಂದು ಹಾರ್ಡ್ ಇರುದಿಲ್ಲ. ಅದ ಮಣ್ಣು ಬೆಳ್ಳಗ ಕುತ್ತಿರ್ತೈತಿ, ಸ್ಮೂತ್ ಇರ್ತೈತಿ. ಇದು ಕಂಡು ಬರುವಂತ ಲಕ್ಷಣಗಳು. ಇನ್ನು ವೈಜ್ಞಾನಿಕವಾಗಿ ನಾವು ಹೇಳಬೇಕಂದ್ರ ಸವಳು ಭೂಮಿಯ ರಸಸಾರ ಸಾಮಾನ್ಯವಾಗಿ 8 ಅಥವಾ 8.5 ಒಳಗೆ ಇರ್ತೈತಿ ರಸಸಾರ. ಮತ್ತ ವಿದ್ಯುತ್ ಇಸಿ ಅಂತಾರೆ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂದ್ರ ಈ ವಿದ್ಯುತ್ ವಾಹನದ ಒಂದು ಅದು ರೇಟ್ ಏನಿರ್ತೈತಿಲ್ಲ ಅದು ಅದರ ಬಹಳ ಹೆಚ್ಚಿರ್ತೈತಿ ಎಲ್ಲಿ ಸವಳು ಭೂಮಿಯಾಗ. ಮತ್ತು ಪ್ರಮುಖವಾದಂತ ಈ ಸೋಡಿಯಂ ಏನಂತಾರಲ್ಲ, ಸೋಡಿಯಂ ಅಂಶ ಅಂದ್ರೆ SAR ಅಂತಾರ, ಅದು 15%ಕ್ಕಿಂತ ಕಡಿಮೆ ಇರ್ತೈತಿ ಎಲ್ಲಿ ಸವಳು ಭೂಮಿಯಾಗ. ಸೊ ಇವುಗಳಲ್ಲಿ ಯಾವ ಲೆವೆಲ್ ಇರ್ತಾವ ಅಂದ್ರೆ ಕ್ಲೋರೈಡ್ಸ್, ಬೈಕಾರ್ಬೊನೇಟ್ಸ್, ಸಲ್ಫೇಟ್ಸ್ ಅಂದ್ರೆ ಕ್ಯಾಲ್ಸಿಯಂ, ಮೆಗ್ನೇಶಿಯಂ, ಸೋಡಿಯಂ ಜೊತೆಗೆ ಕ್ಲೋರೈಡ್ಸು, ಸಲ್ಫೇಟ್ಸು, ಬೈಕಾರ್ಬೊನೇಟ್ಸ್ ಇರ್ತಾವ. ಇಲ್ಲಿ ಸೋಡಿಯಂ ಇರ್ತೈತಿ ಇಲ್ಲ ಅಂತಲ್ಲ, ಆದ್ರೆ ಸೋಡಿಯಂ ಅಂಶ ಕಡಿಮೆ ಇರ್ತೈತಿ, 15%ಕ್ಕಿಂತ ಇಲ್ಲಿ ಕಡಿಮೆ ಇರ್ತೈತಿ. ಇನ್ನು ಕರ್ಲ ಭೂಮಿ ಏನಪ್ಪಾ ಅಂದ್ರೆ ನೀವು ಭೂಮಿ ನೋಡಿದ ಲಕ್ಷಣ ಅಂತಂದ್ರೆ ಇತ್ತರಷ್ಟು ಬೆಳ್ಳಗಿರುವುದಿಲ್ಲ, ಅದ ಸ್ವಲ್ಪ ಅಲ್ಲೆಲ್ಲ ಕಪ್ಪಾದಂತ ಒಂದು ಇದು ಕಂಡು ಬರ್ತೈತಿ, ಬೆಳಗು ಇರ್ತೈತಿ, ಬಟ್ ಅಷ್ಟೊಂದು ಇರುದಿಲ್ಲ ಇತರಷ್ಟು. ಮತ್ತೆ ಭೂಮಿ ಅದ ಮಣ್ಣು ಹಾರ್ಡ್ ಆಗಿರ್ತೈತಿ, ಭೂಮಿ ಮೇಲೆ ನಡೆದಾಗ ಅಥವಾ ಮಣ್ಣು ತಗೊಂಡ್ರೆ ಇತರ ಸಾಫ್ಟ್ ಇರುದಿಲ್ಲ, ಅದು ಹಾರ್ಡ್ ಇರ್ತೈತಿ, ಇದು ನೋಡುವ ಲಕ್ಷಣ. ಇನ್ನು ವೈಜ್ಞಾನಿಕವಾಗಿ ಹೇಳಬೇಕಾದ್ರೆ ಅಲ್ಲಿ ರಸಸಾರ, ಮಣ್ಣಿನ ರಸಸಾರ 8.5ಕ್ಕಿಂತ ಹೆಚ್ಚಿರ್ತೈತಿ, ಬಹಳ ಇರ್ತೈತಿ ರಸಸಾರ. ಮತ್ತೆ ವಿದ್ಯುತ್ ವಾಹನದ ಒಂದು ಅಳತೆ ಎಷ್ಟು ಇಸಿ ಅಂತಾರೆ ಎಲೆಕ್ಟ್ರಿಕ್ ಕಂಡಕ್ಟರ್, ಅದು ಬಹಳ ಕಡಿಮೆ ಇರ್ತೈತಿ. ಮತ್ತಿನ್ನು ಸೋಡಿಯಂ ಅಂಶ ಏನು ಹೇಳಿಲ್ಲ, ಸೋಡಿಯಂ ಅಬ್ಸಾರ್ಪ್ಷನ್ ರೇಷಿಯೋ ಅಂತಾರೆ, ಸೋಡಿಯಂ ಹೀರಿಕೊಳ್ಳುವಂತ ಒಂದು ರೇಷಿಯೋ ಏನಾಗ್ತಿಲ್ಲ. ಸೋಡಿಯಂ 15%ಕ್ಕಿಂತ ಹೆಚ್ಚು ಇರ್ತೈತಿ ಅಲ್ಲಿ, ಸೋಡಿಯಂ ಹೆಚ್ಚಿದು. ಎರಡೂತ್ರೊಳಗ ಕರಗುವಂತ ಲವಣಾಂಶ ಇರ್ತಾವ, ಆದ್ರೆ ಈ ಕರ್ಲ ಭೂಮಿಯಲ್ಲಿ ಸೋಡಿಯಂದ ಪ್ರಮಾಣ ಬಹಳ ಇರ್ತೈತಿ, ಬೇರೆ ಲವಣಗಳು ಇರ್ತಾವ, ಆದ್ರೆ ಸೌಳ ಭೂಮಿಯಲ್ಲಿ ಏನಿರ್ತೈತಿ ಸೋಡಿಯಂದ ಅಂಶ ಕಡಿಮೆ ಇರ್ತೈತಿ, ಬೇರೆ ಲವಣದ ಅಂಶಗಳು ಹೆಚ್ಚಿರ್ತಾವ. ಸೊ ಹೀಗಾಗಿ ಸೌಳು ಮತ್ತು ಈ ಕರ್ಲ ಭೂಮಿ ಇದು ವ್ಯತ್ಯಾಸ. ಇನ್ನು ಈ ಎರಡೂ ಸೌಳು ಮತ್ತು ಕರ್ಲ ಭೂಮಿಯನ್ನ ಅದನ್ನು ಅಭಿವೃದ್ಧಿ ಹೆಂಗ್ ಮಾಡಬೇಕಪ್ಪ ಅನ್ನುವಂತ ಒಂದು ವಿಷಯ ಬಂದಾಗ, ನಾವು ಪ್ರಪ್ರಥಮವಾಗಿ ಏನ್ ಮಾಡಬೇಕ, ಎರಡೂ ಭೂಮಿಗೆ ಡ್ರೈನೇಜ್ ಅಂತ ಇರ್ತೈತಿ, ಅಂದ್ರೆ ಬಸಿಗಾಲುವೆ, ಪ್ರಪ್ರಥಮವಾಗಿ ನಾವು ಬಸಿಗಾಲುವೆಗೆ ಕೊಡಬೇಕಾದೈತಿ. ನೀರು ನಮ್ಮ ಭೂಮಿಯಿಂದ ಬಸದು ಹೊರಗಡೆ ಹೋಗ್ಬೇಕು, ಅಂದ್ರೆ ಬಸಿಗಾಲುವೆ ಆಳ ನಾವೇನ ಬೆಳೆ ಬೆಳೀತಲ್ಲ ಆ ಬೇರಿನ ಆಳಕ್ಕಿಂತ ಕೆಳಮಟ್ಟಕ್ಕಿರಬೇಕು. ಈ ಬಸಿಗಾಲುವೆದಲ್ಲಿ ನಾನಾ ತರ ಇರ್ತಾವ, ಓಪನ್ ಟ್ರೆಂಚ್ ಅಂತ ಮಾಡ್ತಾರೆ, ಓಪನ್ ಅಂದ್ರೆ ಓಪನ್ ಬಸಿಗಾಲುವೆ ತೆಗೆದ ನಂತರ ಮೂರು ಬಾರಿ ಪುಟ ಅದರೊಳಗ ಮೊದಲು ದೊಡ್ಡ ದೊಡ್ಡ ಕಲ್ಲು ಹರಳು ಇಂಥವೆಲ್ಲ ಉಸುಕು, ದೊಡ್ಡ ಉಸುಕು ಆಮೇಲೆ ಸಣ್ಣ ಉಸುಕು ಇಂಥವೆಲ್ಲ ತುಂಬಿ ಬಿಡ್ತಾರ, ಅದ್ರ ಮುಖಾಂತರ ಅದು ನೀರು ಬಸದು ಹೊರಗಡೆ ಹೋಗ್ತೈತಿ, ಭೂಮಿ ಹೊರಗಡೆ ಹೊರಗಡೆ ಆದಂತ ಒಂದು ಔಟ್ಲೆಟ್ ಅಂತ ಇರ್ತೈತಿ, ಯಾವ್ದು ಹಳ್ಳ ಅಥವಾ ಕೊಳ್ಳ ಅದು ಹೋಗ್ಲಿಕ್ಕೆ ನಾವು ಒಂದು ದಾರಿ ಮಾಡಿ ಕೊಡಬೇಕಾದೈತಿ. ಇನ್ನು ಎರಡನೇದು ಬಸಿಗಾಲ ಟೈಪ್ ಅಂದ್ರೆ ಪರ್ಪೋರೇಟೆಡ್ ಪೈಪ್ ಅಂತ ಬಂದವು, ಆಳವಾದ ಟ್ರೆಂಚ್ ತೆಗೆದು ಪೈಪ್ಸ್ ಒಳಗ ಅದು ಹೋಲ್ಸ್ ಇರ್ತಾವ, ತೂತ್ ಇರ್ತಾವ, ಅದ್ರ ಮ್ಯಾಲ ಒಂದು ಕವರ್ ಇರ್ತೈತಿ, ಅಂದ್ರ ನೀರು ಬಸದು ಆ ಪೈಪ್ ಮುಖಾಂತರ ಹೊರಗಡೆ ಹೋಗ್ತೈತವ, ಅಲ್ಲೂ ಸಹ ನಾವು ಮಣ್ಣನ್ನು ಮುಚ್ಚಬಹುದು. ಇನ್ನ ಮೂರನೇದಂದ್ರೆ ಓಪನ್ ಟ್ರೆಂಚ್, ಓಪನ್ ಅಂದ್ರೂ ಆಳವಾದಂತ ಈ ಬಸಿಗಾಲುವೆ ತೆಗೆದು ಹಂಗೆ ಬಿಟ್ಟು ಬಿಡುದು, ಅಂದ್ರೆ ಅದು ಒಳಗಡೆ ಮಾಡಿದ್ರೆ ಸ್ವಲ್ಪ ಬೇಸಾಯ ಮಾಡಲಿಕ್ಕೆ ತೊಂದರೆ ಆಗ್ತೈತಿ, ಹೊರಗಡೆ ಮಾಡಬಹುದು, ಯಾವುದು ಸುತ್ತು ಯಾವುದು ನಮ್ಮ ಭೂಮಿಯ ಸುತ್ತಗಡೆ ಅದನ್ನ ಓಪನ್ ಟ್ರೆಂಚಸ್ ಮಾಡಿದಂದ್ರ, ನಾ ಹೇಳುದಂದ್ರೆ ಪ್ರಥಮ ಬಸಿಗಾಲುವೆ ಬೇಕು ಎರಡು ಸೌಳ ಮತ್ತು ಕರ್ಲ ಭೂಮಿಯನ್ನು ಸುಧಾರಿಸಿಕೊಳ್ಳಲಿಕ್ಕೆ. ಇನ್ನು ಎರಡನೇದಂದ್ರ ಸೌಳ ಭೂಮಿ ಸುಧಾರಿಸಿಕೊಡೋ ಈಜಿ ಕರ್ಲ ಭೂಮಿಕ್ಕಿಂತ, ಸೌಳ ಭೂಮಿಯಾಗ ಏನ್ ಮಾಡ್ಬೇಕಂತರ ಗಳೆ ಎಲ್ಲ ಹೊಡೆದ ನಂತರ ಬೋಧಗಳನ್ನ ಮಾಡಿ ಮಡಿ ಮಾಡಬೇಕು, 4x4x6x6 ಅಥವಾ ಸ್ಲೋಪ್ ನೋಡ್ಕೊಂಡ ಮಡಿಗಳನ್ನ ಮಾಡಿ ಮಡಿಯಲ್ಲಿ ನೀರು ನಿಲ್ಲಿಸಬೇಕು. ನಾವು ಮಡಿಯಲ್ಲಿ ಸಾಕಷ್ಟು ನೀರು ನಿಂತಂದ್ರ ಆ ಲವಣಾಂಶಗಳು ನೀರಿನಲ್ಲಿ ಕರಗಿ ಈ ಬಸಿಗಾಲುಗಳ ಮುಖಾಂತರ ಹೋಗ್ತಾವ, ಅಷ್ಟೇ ಇಲ್ಲಿ ಮಾಡುದು. ಆದ್ರೆ ಇಲ್ಲಿ ಕರ್ಲ ಭೂಮಿಯಾಗ ಏನ್ ಮಾಡ್ಬೇಕಂದ್ರ ಗಳೆ ಎಲ್ಲ ಹೊಡೆದ ನಂತರ ಈ ಮಡಿ ಮಾಡೋಕ್ಕಿಂತ ನೀರು ನಿಲ್ಲಿಸೋಕ್ಕಿಂತ ಮುಂಚೆ ಜಿಪ್ಸಮ್ ಹಾಕಬೇಕಾಗೈತೆ, ಅದು ಬಹಳ ಮುಖ್ಯ. ಎಕರೆಕ 2 ಟನ್ನದಷ್ಟು ಜಿಪ್ಸಮ್ ಮಣ್ಣಿನಲ್ಲಿ ಸರಿಯಾಗಿ ಮಿಕ್ಸ್ ಮಾಡಿ ಮಡಿ ಮಾಡಿ ಮಡಿ ಕಟ್ಟಿ ನೀರು ನಿಲ್ಲಿಸಬೇಕು. ಹೀಗಾದ್ರೆ ಏನ್ ಮಾಡ್ತೈತೆ ಅಂದ್ರೆ ಈ ಲವಣಾಂಶ ಏನಿರ್ತಲ್ಲ ಸೋಡಿಯಂ ಲವಣಾಂಶಗಳನ್ನು ಕ್ಯಾಲ್ಸಿಯಂ ಜೊತೆ ಒಂದು ರಾಸಾಯನಿಕ ಕ್ರಿಯೆ ಕೈಗೊಂಡು ಆ ಲವಣಾಂಶ ಸೋಡಿಯಂ ಸಲ್ಫೇಟ್ ಅಂತ ಅದರ ಮುಖಾಂತರ ಅದು ಹೊಂದಿ ಹೊರಗಡೆ ಹೋಗ್ತೈತಿ, ಇಲ್ಲ ಅಂದ್ರೆ ಅದು ಹೋಗುದಿಲ್ಲ. ಜಿಪ್ಸಮ್ ಹಾಕದೆ ನೀವು ಕರ್ಲ ಭೂಮಿಯನ್ನ ಸುಧಾರಿಸಲಿಕ್ಕೆ ಮಾಡುದು ಬಹಳ ಕಷ್ಟ. ಲವಣ ಮಾತ್ರ ಕರಗುವ ಲವಣ ಹೋಗ್ತಾವ, ಎಲ್ಲಿ ನೀರಿನಲ್ಲಿ ಕರಗುವ ಲವಣ ಹೊರಗೆ ಹೋಗ್ತಾವ, ಆದ್ರ ಈ ಸೋಡಿಯಂ ಅನ್ನುವಂಥದ್ದು ಮಣ್ಣಿನ ಕಣಗಳ ಮೇಲೆ ಕೂತಿರ್ತೈತಿ, ಅದನ್ನ ನೀವು ಬಿಡಿಸಿ ಹೊರಗೆ ಹಾಕಬೇಕಾದ ನೀವು ಜಿಪ್ಸಮ್ ಅಲ್ಲಿ ಬಳಕೆ ಮಾಡಲೇಬೇಕು. ಸರಿಯಾಗಿ ಮಿಕ್ಸ್ ಮಾಡಬೇಕು ಜಿಪ್ಸಮ್ ಮಣ್ಣಿನಲ್ಲಿ, ಮತ್ತೆ ನೀರು ಸಾಕಷ್ಟು ನೀರು ನಿಲ್ಲಿಸಬೇಕು, ಆಮೇಲೆ ಅದು ಬಸದು ಹೋಗ್ತೈತಿ. ಹೀಗೆ ಮಾಡಿದ ನಂತರ ಏನ್ ಮಾಡಬೇಕು ನೆಕ್ಸ್ಟ್, ಇವೆಲ್ಲ ಮಾಡಿದ ನಂತರ ಪ್ರಪ್ರಥಮವಾಗಿ ಎಲ್ಲಾ ಬೆಳೆ ಬೆಳಕ್ಕಿಂತ ಯಾವ ಬೆಳೆ ಲವಣಗಳನ್ನ ತಡೆದುಕೊಂಡು ಬೆಳೀತಾವಲ್ಲ ಅಂತ ಬೆಳೆಗಳನ್ನು ಫಸ್ಟ್ ಬೆಳಿಬೇಕು. ನಮ್ಮಲ್ಲಿ ಸುಮಾರು ಬೆಳೆಗಳಾವ, ಉದಾಹರಣೆಗಾಗಿ ಗೋಧಿ ಬೆಳೆ ಅಥವಾ ಸೂರ್ಯಕಾಂತಿ ಬೆಳೆ ಐತಿ ನಮ್ಮಲ್ಲಿ, ಆಮೇಲೆ ಬೀಟ್ರೂಟ್ ಅಂತಾರಲ್ಲ ಬೀಟ್ರೂಟ್ ಅದೇ, ಮತ್ತೆ ಉಳ್ಳಾಗಡ್ಡಿ ಅದನ್ನು ಸಹ ನಾವು ಬೆಳಿಬಹುದು. ಈಗ ಆಲ್ಪಾಮ್ ಅಂತ ಇನ್ನೊಂದು ಬೆಳೆ ಐತಿ. ಹಿಂಗ ಈ ಲವಣಾಂಶಗಳನ್ನ ತಡೆದುಕೊಂಡು ಬೆಳೆಯುವಂತ ಬೆಳೆಯನ್ನ ಮೊದಲು ಬೆಳೆದು ಉಳಿಕೆದ ಬೆಳೆ ಬೆಳಿಬೇಕು. ಈಗ ಇನ್ನೊಂದಂದ್ರೆ ನಮ್ಮಲ್ಲಿ ಕೆಲವೊಂದು ಔಷಧಿ ಮತ್ತು ಸುಗಂಧ ದ್ರವ್ಯಗಳ ಬೆಳೆಗಳದವು. ಈ ಸುಗಂಧ ದ್ರವ್ಯ ಬೆಳೆಗಳಂತ ಸಿಟ್ರೋನೆಲ್ಲ ಇರಬಹುದು, ಲೆಮನ್ ಗ್ರಾಸು, ಈ ಕಸ್ ಗ್ರಾಸ್ ಅಂತದೆ, ಅಂತವೆಲ್ಲ ಬೆಳಕೊಂಡು ನಾವು ಮೊದಲು ಇದನ್ನ ಇದು ಮಾಡಬೇಕಾದತಿ. ಆಮೇಲೆ ಇವೆಲ್ಲ ಲವಣಗಳನ್ನ ತಡೆದುಕೊಂಡು ಬೆಳೆಯುವಂತ ಬೆಳೆ. ಈಗ ಕೆಲವು ರೈತರ ಏನು ಬರೋದಿಲ್ಲ ಬೇರೆ ಬೆಳೆಯಕ ಆಗದಕ್ಕಂದ್ರೆ ಬಹಳಷ್ಟು ಏರಿಯಾ ಆಗ್ತಂದ್ರೆ 20 ಅಥವಾ 50 ಎಕರೆ 100 ಎಕರೆ ಇತ್ತಂದ್ರೆ ಒಬ್ಬರ ರೈತಂದು ಆ ರೈತ ಒಬ್ಬ ರೈತ ಸಿಟ್ರೋನೆಲ್ಲ ಅಥವಾ ಲೆಮನ್ ಗ್ರಾಸು ಕಸ್ ಗ್ರಾಸು ಇಂಥವೆಲ್ಲ ಬೆಳೆದು ಈ ಬಟ್ಟಿ ಇಳಿಸುವಂತ ಒಂದು ಉಪಕರಣಗಳನ್ನು ತಾನೇ ಅಲ್ಲಿ ತನ್ನ ಹೊಲದಲ್ಲಿ ಅಳವಡಿಸಿಕೊಂಡ್ರೆ ಆ ಎಣ್ಣೆ ಅವ ತೆಗೆದು ಮಾರಾಟ ಮಾಡ. ಇವತ್ತು ಸುಮಾರು ಎಣ್ಣೆಯ ರೇಟ್ ಅದೆ ಚೆನ್ನಾಗಿದೆ ಎಣ್ಣೆಯ ರೇಟ್, ಸಿಟ್ರೋನ್ ಎಲ್ಲ ಅವೆಲ್ಲ ಫುಡ್ದಲ್ಲಿ ಬೇರೆ ಬೇರೆ ವಿಧದಲ್ಲಿ ಉಪಯೋಗ ಆಗ್ತಾವ. ಸೊ ಹೇಳುವ ಉದ್ದೇಶ ಈ ಸವಳ ಜವಳ ಭೂಮಿ ಬರೀ ಕಬ್ಬು ಅಥವಾ ಇನ್ಯಾವುದು ಬೆಳೆದಕ್ಕಿಂತ ಇಂಥ ಬೆಳೆಗಳನ್ನು ಬೆಳೆದು ರೈತರು ಲಾಭ ಪಡ್ಕೊಳ್ಬಹುದು. ಹೀಗೆ ಇನ್ನೊಂದು ನಮ್ಮ ಪ್ರಮುಖವಾದಂತಹ ಅಂಶ ಇಲ್ಲಿ ಸವಳ ಮತ್ತು ಜವಳ ಭೂಮಿ ಹೋಗಲಾಡಿಸಲಿಕ್ಕೆ ಮಣ್ಣಿನ ಫಲವತ್ತತೆ ಹೆಚ್ಚಿದ ಮೇಲೆ ಮಣ್ಣು ಮತ್ತು ಭೂಮಿ ಕಾಯ್ದುಕೊಳ್ಳಲಿಕ್ಕೆ ಹೇಳುವ ಉದ್ದೇಶ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ರೈತರು ಏಕ ಬೆಳೆ ಬೆಳೆಬಾರದು, ವೈವಿಧ್ಯತೆ ಬೆಳೆ ಬೆಳಿಬೇಕು. ಈಗ ನೋಡ್ರಿ ಕಬ್ಬ ನಾವು ಒಂದು ಹಚ್ಚ ಕಬ್ಬು ಬೆಳಿಬೇಕು, ಎರಡು ಕೂಳೆ ಕಬ್ಬು ಬೆಳಿಬೇಕು ಅಂತ ಹೇಳ್ತೇವೆ. ಆದ್ರೆ ರೈತರು ಒಂದು ಹಚ್ಚ ಕಬ್ಬು ಎರಡು ಕೂಳೆ ಕಬ್ಬು ಬೆಳೆದ ನಂತರ ಅವು ಬೇರೆ ಬೆಳೆ ಬೆಳಿಬೇಕು. ಯಾವುದು ಈ ಮೂರು ಬೆಳೆ ಬೆಳೆದ ನಂತರ ಮತ್ತೆ 2 ವರ್ಷ ಬೇರೆ ಬೆಳೆ ಅಂದ್ರೆ ದ್ವಿದಳ ಧಾನ್ಯದ ಬೆಳೆಗಳಾದಂತ ಅಕಡಿ ಕಾಳನ್ನ ಬೆಳಿಬೇಕು ನಾವು. ಸೋಯಾಬೀನ್ ಇರಬಹುದು, ಬೀನ್ಸ್ ಇರಬಹುದು, ಶೇಂಗಾ ಇರಬಹುದು, ಇಂಥವುಗಳನ್ನ ದ್ವಿದಳ ಧಾನ್ಯಗಳನ್ನ ಬೆಳೆದ್ರೆ ಅಲ್ಲಿ ಕಾಲಗಾಯ ಆಗ್ತೈತೆ, ಭೂಮಿ ಕಾಲಗಾಯ ಆಗಬೇಕು ಅಥವಾ ಒಂದು ಸೀಸನ್ ಅದ ಮಣ್ಣಿ ಬಿಸಿಲಿಗೆ ಬಿಡಬೇಕದು ಮಣ್ಣು. ಸೊ ಅಲ್ಲಿ ಏನಾಗ್ತೈತಿ ಅಂದ್ರೆ ಕಾಲಗಾಯ ಆದ ನಂತರ ಎಷ್ಟೋ ತಕ್ಕ ಮಟ್ಟಿಗೆ ಭೂಮಿಯ ಒಂದು ಅಭಿವೃದ್ಧಿ ಆಗ್ತೈತಿ. ಆಮೇಲೆ ಬೇಕಾದ್ರೆ ಮತ್ತೆ 2 ವರ್ಷ ಬಿಟ್ಟ ನಂತರ ಮತ್ತೆ ಕಬ್ಬು ಬೆಳಿಬಹುದು. ಆದ್ರೆ ಸಾಮಾನ್ಯವಾಗಿ ಅಚ್ಚುಕಟ್ಟ ಪ್ರದೇಶದಲ್ಲಿ ಸುಮಾರು ವರ್ಷದಿಂದ ಬರೇ ಕಬ್ಬು ಬೆಳೀತಾದ್ರೆ ಹೀಗಾಗಿ ಅಲ್ಲಿ ಫಲವತ್ತತೆ ಕಡಿಮೆ ಆಗ್ತೈತಿ. ಮತ್ತಿನ್ನು ಅಂತರ ಬೆಳೆಯಾಗಿ ಕಬ್ಬಿನ ಜೊತೆಗೆ ಕೆಲವೊಂದು ಬೆಳೆ ಅದಾವ, ಉಳ್ಳಾಗಡ್ಡೆ ಇರಬಹುದು ಅಥವಾ ಟೊಮ್ಯಾಟೊ ಇರಬಹುದು, ಶೇಂಗಾ ಇರಬಹುದು, ಸುಮಾರು ಕಾಯಿಪಲ್ಯಗಳು ಇಂಥವೆಲ್ಲ ಬೆಳಕೊಂಡು ಪಟ್ಟ ಪದ್ಧತಿಯಲ್ಲಿ ಬೆಳಿಬೇಕಾಗ್ತದೆ. ಕಬ್ಬು ಅಂದ್ರೆ ಅಂತರ 2 ಸಾಲುಗಳ ಅಂತರ 2 ಫೂಟ್, 2 ಜೋಡಿ ಸಾಲುಗಳ ಕಬ್ಬಿನ ಸಾಲುಗಳ ಅಂತರ 5 ಅಥವಾ 6 ಫೂಟ್. ಹೀಗೆ ಮಾಡೋದ್ರ ನೀರ ಬಳಕೆ ಕಡಿಮೆ ಆಗ್ತೈತಿ, ಬೇರೆ ಬೆಳಿಲಿಕ್ಕೆ ಅಂತರ ಬೆಳೆಯಾಗಿ ಬೆಳೆ ಬೆಳಿಲಿಕ್ಕೆ ಅನುಕೂಲ ಆಗ್ತೈತಿ. ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ಹೈ ನೀರು ಹಾಸೋದಕ್ಕಿಂತ ರೈತರು ಹೆಚ್ಚು ಡ್ರಿಪ್ ಅಳವಡಿಸಿಕೊಂಡ್ರೆ ಬಹಳ ಸೂಕ್ತ. ಇಂಥವೆಲ್ಲ ನಾವು ಈ ಸಮಸ್ಯೆಗಳನ್ನು ಹೋಲಾಡಿಸಬಹುದು. ಸೌಳ ಮತ್ತು ಜವಳ ಭೂಮಿ ಅಥವಾ ಕರಲ ಭೂಮಿಗಳನ್ನು ನಾವು ತಲೀಲಿಕ್ಕೆ ಅನುಕೂಲ ಆಗ್ತದೆ. ಸಾಧ್ಯವಾದಷ್ಟು ಡ್ರಿಪ್ ಮುಖಾಂತರ ಅಥವಾ ಸ್ಪ್ರಿಂಕ್ಲರ್ ಮುಖಾಂತರ ನೀರಾವರಿಯನ್ನು ನಾವು ಮಾಡಬೇಕಾಗ್ತದೆ. ಇದು ಸೌಳ ಮತ್ತು ಜವಳ ನಮ್ಮದಷ್ಟೇ ಸಮಸ್ಯೆ ಅಲ್ಲ, ಎಲ್ಲಿ ಅಚ್ಚುಕಟ್ಟ ಪ್ರದೇಶ ಇದೆಲ್ಲ ಅವೈಜ್ಞಾನಿಕ ನೀರು ಹಾಸ್ತಾರ ಅಲ್ಲೆಲ್ಲ. ಮತ್ತೆ ಇನ್ನು ಕಪ್ಪು ಭೂಮಿಯಲ್ಲಿ ಕೆಲವೊಬ್ಬರು ರೈತರು ಹೇಳ್ತಾರ ಇಲ್ಲ ಸರ್ ನಮ್ ಕಡೆ ಆಗಿಲ್ಲ, ಎಷ್ಟೋ ನೀರು ಹಾಸ್ತೇವ ಆದ್ರೂ ಆಗಿಲ್ಲ ಯಾಕಂತ ಹೇಳ್ತಾರ. ಅವೆಲ್ಲ ಮಡ್ಡಿ ಭೂಮಿ ಅಂತಾರ. ಮಡ್ಡಿ ಅಂದ್ರೆ ಏನು, ಒಂದು ರೀತಿಯಿಂದ ಕಟಕ್ ಮಡ್ಡಿ ಟೈಪ್ ಇರ್ತೈತಲ್ಲ, ಒಂದು ಆಳವಾದ ಕಪ್ಪು ಇರುದಿಲ್ಲ ಅಲ್ಲಿ. ಅಂತ ಭೂಮಿ ಸದೈವ ವಿಷಾತ್ ಎಷ್ಟೋ ನೀರು ಹಾಸಿರು ಕರ್ಲ ಮತ್ತು ಸೌಳು ಭೂಮಿ ಆಗುದಿಲ್ಲ. ಯಾಕಂದ್ರೆ ಅಂತರ್ಜಲ ಅಲ್ಲಿ ಸೌಳು ಇರುದಿಲ್ಲ, ಆಮೇಲೆ ಆ ಭೂಮಿ ಅದು ಇತರ ಭೂಮಿ ಇರ್ತೈತಿ, ಅದು ಮಡ್ಡಿ ಭೂಮಿ ಅಂತಾರಲ್ಲ ಆ ಟೈಪ್ ಇರ್ತೈತಿ ಕೆಂಪು ಭೂಮಿ. ಆದ್ರೆ ಇಲ್ಲಿ ಕಪ್ಪು ಆಳವಾದ ಕಪ್ಪು ಭೂಮಿಯಲ್ಲಿ ನೀವು ಅಚ್ಚುಕಟ್ಟು ಪ್ರದೇಶದಲ್ಲಿ ನೀರು ನಿಲ್ಲಿಸಿರಂದ್ರೆ ಖಂಡಿತವಾಗಿ 7 ಅಥವಾ 8 ಬಹಳ 10 ವರ್ಷದಲ್ಲಿ ಅದು ಸೌಳ ಮತ್ತು ಕರ್ಲ ಆಗುವುದು ಗ್ಯಾರಂಟಿ. ಅದಕ್ಕಾಗಿ ಆಳವಾದ ಭೂಮಿಯಲ್ಲಿ ಅಂತರ್ಜಲ ಸೌಳಿದ್ದಾಗ ನೀರು ನಿಲ್ಲಿಸಬಾರದು, ಅಲ್ಲಿ ನಾವು ಡ್ರಿಪ್ ಮುಖಾಂತರ ಮಾತ್ರ ಹಾಕಬೇಕು, ಬೆಳೆ ವೈವಿಧ್ಯತೆ ಮಾಡಬೇಕು ಮತ್ತು ಕಾಲಗಾಯಿ ಮಾಡಬೇಕು. ಮತ್ತೆ ಇನ್ನೊಂದು ಪ್ರಮುಖ ನಾ ಹೇಳುದು ಅಂದ್ರೆ ವಿಷಯ ಮಲ್ಚಿಂಗ್ ಅಂತ ಮಾಡ್ತಾರೆ, ಅಂದ್ರೆ ಹೊದಿಕೆ ಭೂಮಿ ಮೇಲೆ ಹೊದಿಕೆ ಇರಬೇಕು. ಯಾವಾಗಲೂ ಹೊದಿಕೆ ಅಂದ್ರೆ ನೀವು ಕಬ್ಬು ಕಟಾವ್ ಮಾಡ್ತಾರೆ ನಮ್ಮ ರೈತರು, ಕಬ್ಬು ಕಟಾವ್ ಮಾಡಿದ ನಂತರ 1 ಎಕರೆಗೆ 4 ಟನ್ ಕಬ್ಬಿನ ರೌದಿ ಹೊಡ್ತೈತೆ ಅಲ್ಲಿ. ಆ ಕಬ್ಬಿನ ರೌದಿ ಮ್ಯಾಲ ಮುಚ್ಚಬೇಕು, ಯಾವುದು ನೆಲದ ಮೇಲೆ ಮುಚ್ಚರ ಏನಾಗ್ತೈತೆ ಅಂದ್ರೆ ನೇರವಾದಂತಹ ಸೂರ್ಯನ ರಶ್ಮಿ ಭೂಮಿಗೆ ಬಡಿದಿಲ್ಲ, ಹೀಗಾಗಿ ಆವಿಯ ರೂಪದಲ್ಲಿ ನೀರಿನ ಅಂಶ ಮೇಲೆ ಹೋಗುದಿಲ್ಲ. ಆವಿಯ ರೂಪದಲ್ಲಿ ಯಾವಾಗ ನೀರಿನ ಅಂಶ ಪೋಲಾಗುದಿಲ್ಲ, ಅವಾಗ ತಳಮಟ್ಟದಂತ ನೀರಿನ ಗ್ರೌಂಡ್ ವಾಟರ್ ಮೇಲೆ ಬರುದಿಲ್ಲ, ಸೌಳ ಜೀವ ತಕ್ಕ ಮಟ್ಟಿಗೆ ನಾವು ಸಂರಕ್ಷಣೆ ಮಾಡಬಹುದು. ಹೀಗಾಗಿ ಯಾವಾಗಲೂ ರೈತರು ಸಾವಯವ ಪದಾರ್ಥಗಳನ್ನ ತ್ಯಾಜ್ಯ ಪದಾರ್ಥಗಳನ್ನ ನಾವು ಹೊದಿಕೆಯಾಗಿ ಬಳಸಬೇಕು ಮತ್ತು ಅದು ಗೊಬ್ಬರವಾಗಿ ಪರಿವರ್ತನೆ ಆಗಿ ಭೂಮಿ ಫಲವತ್ತತೆ ಹೆಚ್ಚಾಗಬೇಕು. ಮತ್ತೆ ಇನ್ನೊಂದು ಪ್ರಮುಖವಾದಂತಹ ವಿಷಯ ಅಂದ್ರೆ ರೈತರು ಬರೇ ಸರ್ಕಾರಿ ಗೊಬ್ಬರ ಉಪಯೋಗ ಮಾಡದ, ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಉಪಯೋಗ ಮಾಡಬೇಕು. ಕೊಟ್ಟಿಗೆ ಗೊಬ್ಬರ ಇರಬಹುದು ಅಥವಾ ಎರೆಗೊಬ್ಬರ ಇರಬಹುದು, ಹಸಿರೆಲೆ ಗೊಬ್ಬರ ಆದಂತಹ ಡಯಂಚ ಇರಬಹುದು, ಸೆಣಬು ಎಲ್ಲ ಬೆಳೆದು ಸೇಂದ್ರಿಯ ಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸಿತು ಅಂದ್ರೆ ಮಣ್ಣಿನಲ್ಲಿ ನೀರು ಆಡುವಿಕೆ, ಗಾಳಿ ಆಡುವಿಕೆ ಮತ್ತು ಮಣ್ಣಿನ ಕಣಗಳ ರಚನೆ ಚೆನ್ನಾಗಿ ಆಗ್ತೈತಿ. ಸೊ ಮಣ್ಣಿನ ಕಣಗಳ ರಚನೆ ಚೆನ್ನಾಗೈತೆ ಅಂದ್ರೆ ಭೂಮಿಯ ಭೌತಿಕ, ಜೈವಿಕ ಮತ್ತು ಎಲ್ಲಾ ರಾಸಾಯನಿಕ ಗುಣಧರ್ಮಗಳನ್ನು ಚೆನ್ನಾಗಿ ಆಗ್ತಾವ, ಆರೋಗ್ಯದಿಂದ ಇರ್ತೈತೆ. ಹೀಗಾಗಿ ನೀರ್ ಆಡೋಕೆ ಹೆಚ್ಚಾಯ್ತು, ಗಾಳಿ ಆಡೋಕೆ ಹೆಚ್ಚಂದ್ರೆ ಈ ಸವಳು ಜವಳು ಆಗುದು ನಾವು ತಡೆಗಟ್ಟಬಹುದು. ಹೀಗಾಗಿ ರೈತರು ಸಾಕಷ್ಟು ಸೇಂದ್ರಿಯ ಗೊಬ್ಬರಗಳನ್ನು, ಹಸಿರೆಲೆ ಗೊಬ್ಬರಗಳನ್ನು, ಕೊಟ್ಟಿಗೆ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸುವುದು ಅತ್ಯಂತ ಅವಶ್ಯಕತೆ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಇಷ್ಟು ಈ ಸವಳ ಮತ್ತು ಕರಲ ಭೂಮಿ ಬಗ್ಗೆ ನಾನು ಒಂದು ಸೂಚ್ಯವಾದಂತ ಒಂದು ಮಾಹಿತಿ ಕೊಟ್ಟಿದ್ದೇನೆ. ಆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ನಂಬರ್ ತಾವು ಬರೆದಿಟ್ಕೊಳ್ಬಹುದು. ನನ್ನ ಒಂದು ಮೊಬೈಲ್ ನಂಬರ್ 9448860557. ತಮಗೆಲ್ಲರಿಗೂ ನಮಸ್ಕಾರ. ಇದುವರೆಗೆ ಸವಳು, ಜವಳು ಮತ್ತು ಕರ್ಲು ಭೂಮಿ ಈ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಸಹ ಸಂಶೋಧನಾ ಮತ್ತು ವಿಸ್ತರಣಾ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಆನಂದ ಮಾಸ್ತಿಹೊಳಿ ಅವರಿಂದ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಬಿ.ಆರ್. ಅಂಬೇಡ್ಕರ್ ಹೇಳುತ್ತಾರೆ, ಒಂದು ಸಮುದಾಯದ ಪ್ರಗತಿಯನ್ನು ನಾನು ಆ ಸಮುದಾಯದಲ್ಲಿ ಮಹಿಳೆಯರು ಸಾಧಿಸಿರುವ ಪ್ರಗತಿಯ ಮಾನದಂಡದ ಮೇಲೆ ಅಳೆಯುತ್ತೇನೆ. ಪ್ರಕಟಣೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಶಿಶು ಮತ್ತು ಮಕ್ಕಳು ಸದೃಢ ದೇಹ ಮತ್ತು ಚುರುಕು ಬುದ್ಧಿ ಹೊಂದಬೇಕೇ? ಕಬ್ಬಿಣಾಂಶ, ವಿಟಮಿನ್ ಸಿ, ಫೋಲಿಕ್ ಆಮ್ಲ ಸಾರವೃದ್ಧಿತ ಆಹಾರ ಪದಾರ್ಥಗಳನ್ನು ನೀಡಿ. ಪೂರಕವಾಗಿ 6-59 ತಿಂಗಳ ಚಿಕ್ಕ ಮಕ್ಕಳಿಗೆ IFA ಸಿರಪ್ ಅನ್ನು 1 ಮಿಲಿಯಂತೆ ವಾರಕ್ಕೆ 2 ಬಾರಿ, 5-9 ವರ್ಷಗಳ ಮಕ್ಕಳಿಗೆ ಪ್ರತಿ ವಾರ 1 ಪಿಂಕ್ ಮಾತ್ರೆ, 10-19 ವರ್ಷಗಳ ಹದಿಹರೆಯದವರಿಗೆ 1 ನೀಲಿ ಮಾತ್ರೆಯನ್ನು ಪ್ರತಿ ವಾರ ನೀಡಿ. IFA ಮಾತ್ರೆಗಳು ಅಂಗನವಾಡಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಲಭ್ಯ. ಬನ್ನಿ, ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಕಟ್ಟೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳುಗರೆ, ಈಗ ಜನಪದ ಸಂಗೀತ ಕಾರ್ಯಕ್ರಮ ಕೇಳೋಣ. ಹಳಕಟ್ಟಿ ಗ್ರಾಮದ ಸಿದ್ದಪ್ಪ, ಗುಳಪ್ಪ, ನೆಲಗುಡ್ಡ ಹಾಗೂ ತಂಡದವರಿಂದ ಕರಡಿ ಮಜಲು. ಮೊದಲಿಗೆ ಕೇಳಿ 5 ಮಾತ್ರ ರೂಪತಾಳ.